ಜಾಸ್ತಿ ಬರುತ್ತೆ, ಮತ್ತೆ ನಮ್ಗೆ ಇದರಿಂದ ಅಧಿಕ ಇಳುವರಿನೂ ಬರಲ್ಲ. ಒಂದು ಕಂದು ತಮ್ಮನ್ನ ನಾವು ರೈತರ ಭೂಮಿಲಿ ಹಾಕಿದ್ರೆ ಒಂದೇ ಬಾಳೆ ಸಸಿನ ತಗೋಬಹುದು. ಅದೇ ನಾವು ಅಂಗಾಂಶ ಕೃಷಿನ ಮಾಡಿದ್ರೆ ಏನ್ ಮಾಡ್ತೀವಿ, ಇದರಲ್ಲಿ ನಮ್ಗೆ ಕೀಟ ರೋಗಗಳಿಂದ ಮುಕ್ತಿ ಸಿಗುತ್ತೆ, ಅಧಿಕ ಸಸಿಗಳನ್ನ ನಾವು ಅಭಿವೃದ್ಧಿ ಪಡಿಸಬಹುದು. ಅಂದ್ರೆ ಒಂದು ಕಂದಿನಿಂದ ನಾವು 100 ಸಸಿನ ಉತ್ಪಾದನೆ ಮಾಡಬಹುದು, ಮತ್ತೆ ಇದರಿಂದ ನಮಗೆ ಎಲ್ಲಾದು ಇಳುವರಿ ಒಂದೇ ಸಮನಾಗಿ ಬರುತ್ತೆ. ಯಾಕಂದ್ರೆ ಒಂದು ಕಂದಿನಿಂದ ನಾವು ಕಂದನ ಡೈರೆಕ್ಟ್ ಭೂಮಿ ಹಾಕೋದ್ರಿಂದ ಇಲ್ಲಿ ಏನಿರುತ್ತಲ್ಲ, ಈ ಒಂದ್ ಕಂದು ಇನ್ನೊಂದ್ ಕಂದು ಒಂದೇ ತರ ಇರೋದಿಲ್ಲ. ಈ ಕಂದಿಗೆ ಇಳುವರಿ ಬೇಗ ಬರುತ್ತೆ, ಈ ಕಂದಿನ ಇಳುವರಿ ಇನ್ನೊಂದ್ಸಲ ಬರುತ್ತೆ. ಬಟ್ ಅಂಗಾಂಶ ಕೃಷಿ ಬಾಳೆಲಿ ಹಂಗಲ್ಲ, ನಾವು ಎಲ್ಲವುದನ್ನ ಪ್ರಯೋಗಾಲಯದಲ್ಲಿ ಬೆಳೆಸಿರೋದ್ರಿಂದ ನಮ್ಗೆ ಎಲ್ಲಾದು ಇಳುವರಿ ಒಂದೇ ಸಮನಾಗಿ ಬರುತ್ತೆ, ಮತ್ತೆ ಮಾರುಕಟ್ಟೆಗೆ ಹೆಚ್ಚಿನ ಬೇಡಿಕೆ ಕೂಡ ಇದೆ. ಹಂಗಾಗಿ ಇದರಿಂದ ಅಧಿಕ ಲಾಭ ಮತ್ತೆ ಇಳುವರಿನ ನಾವು ಪಡೆಯಬಹುದು. ಅದೇ ನಾವು ಕಂದುಗಳನ್ನ ಮಾಡೋದ್ರಿಂದ ನಮ್ಗೆ ಅಧಿಕ ಇಳುವರಿನೂ ಬರೋದಿಲ್ಲ, ಮತ್ತೆ ಅದರಿಂದ ಸಸಿ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಒಂದ್ ಕಂದಿನ ಒಂದೇ ಬಾಳೆ ಸಸಿನ ತಗೋಬಹುದು. ಬಟ್ ನಾವು ಅಂಗಾಂಶ ಕೃಷಿ ಬಾಳೆ ಸಸಿನ ಮಾಡೋದ್ರಿಂದ ಒಂದು ಕಂದಿನಿಂದ 100 ಸಸಿನ ನಾವು ಉತ್ಪಾದನೆ ಮಾಡಿ ರೈತರಿಗೆ ಮಾರಾಟ ಮಾಡಬಹುದು. ಅಂದ್ರೆ ನಮ್ಮ ರೈತರು ಈಗ ಅಕ್ಕಪಕ್ಕ ಸ್ನೇಹಿತರ ಕಪ್ಪಲೆಲ್ಲ ಕಂದುಗಳು ಸಿಗ್ತವೆ ಕಡಿಮೆ ರೇಟ್ ಅಲ್ಲಿ ಅಂತಂದು ತಾಂಬಾರದು, ಮತ್ತೆ ಸಾಕಷ್ಟು ನರ್ಸರಿಗಳಲ್ಲಿ ಬಾಳೆ ಸಸಿಗಳು ಸಿಗ್ತವೆ ಅಂತ ಒಂದು ನಾಟಿ ಮಾಡಿದಾಗ ಒಂದೇ ರೀತಿ ಇಳುವರಿ ಬರಲ್ಲ, ಒಂದೇ ಸರಿ ಕಟಾವಿಗೆ ಬರಲ್ಲ, ಮತ್ತೆ ಸಾಕಷ್ಟು ಇಳುವರಿಯಲ್ಲಿ ಸಾಕಷ್ಟು ವ್ಯತ್ಯಾಸ ಆಗುತ್ತೆ. ಹಂಗಾಗ್ಬಿಟ್ಟು ನಾವು ಈ ಅಂಗಾಂಶ ಸಸಿಗಳನ್ನ ಬಳಸೋದ್ರಿಂದ ಸಾಕಷ್ಟು ಅನುಕೂಲ ಅಂತೀರ? ಹೌದು, ಅನುಕೂಲ ಇದೆ ಸರ್ ನಮ್ಗೆ. ಇದರಿಂದ ಇಳುವರಿ ಜಾಸ್ತಿ ಬರುತ್ತೆ. ನೀವು ಕಂದವನ್ನ ತಗೊಂಬಂದ್ರೆ ಇಳುವರಿ ಒಂದು ಗೊನೆಯಲ್ಲಿ ನಿಮ್ಗೆ 15-20 ಕೆಜಿ ಬರೋದೇ ಹೆಚ್ಚಾಗುತ್ತೆ. ಅದೇ ನಾವು ಅಂಗಾಂಶ ಕೃಷಿ ಬಾಳೆ ಸಸಿಗಳನ್ನ ಏನ್ ಮಾಡ್ತೀವಲ್ಲ ಅದರಲ್ಲಿ 30-35 ಕೆಜಿ ಒಂದು ಗೊನೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಅದರಿಂದ ನಾವು. ಹಂಗಾಗಿ ಇದರಿಂದ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ಈಗ ನಿಮ್ಮ ಪ್ರಯೋಗಾಲಯದಲ್ಲಿ ಈ ಅಂಗಾಂಶ ಕೃಷಿ ಬಾಳೆನ ಯಾವ ರೀತಿ ಉತ್ಪಾದನೆ ಮಾಡ್ತಾರೆ? ಸರ್, ನಾವು ಮೊದಲು ರೈತರ ಜಮೀನುಗಳಿಗೆ ಭೇಟಿ ನೀಡ್ತೀವಿ. ಅದರಲ್ಲಿ ಫಸ್ಟು ಅದು ಗಿಡ ರೋಗ ಮುಕ್ತ ಇದೆಯಲ್ಲ ಅಂತ ನಾವು ನೋಡ್ತೀವಿ, ಮತ್ತೆ ಆ ಗೊನೆ 30-35 ಕೆಜಿ ಬರುತ್ತಾ ಅಂತ ನಾವು ಅಂದಾಜು ಮಾಡಿ ಅವಕ್ಕೆ ಟ್ಯಾಗ್ ಮಾಡಿ ಹೋಗಿರ್ತೀವಿ ಸರ್. ರೈತರು ಕಟಾವ್ ಮಾಡಿದಾದ್ಮೇಲೆ ನಮಗೆ ಹೇಳ್ತಾರೆ ಹಿಂಗೆ ಕಟಾವ್ ಮಾಡಿದೀವಿ ಅಂತ. ಆದ್ಮೇಲೆ ಹೋಗಿ ನಾವು ಯಾವ ಬಾಳೆ ಗಿಡಗಳಿಗೆ ಟ್ಯಾಗ್ ಮಾಡಿರ್ತೀವೋ ಆ ಟ್ಯಾಗ್ ಮಾಡಿರ್ತಕ್ಕಂತ ಗಿಡಗಳ ಸುತ್ತ ಏನ್ ಬೆಳೆದಿರ್ತಾ ಕಂದುಗಳನ್ನ ತಗೊಂಬಂದು ಫಸ್ಟ್ ಕಂದುಗಳು ನಮ್ಮ ಜೈವಿಕ ಕೇಂದ್ರಕ್ಕೆ ತಗೊಂಬಂದ್ಬಿಟ್ಟು ಅಲ್ಲಿ ಕಂದುಗಳನ್ನ ತೊಳಿತೀವಿ ಸರ್. ಅಲ್ಲಿರ್ತಕ್ಕಂತ ಮಣ್ಣು ಅಲ್ಲಿರ್ತಕ್ಕಂಥ ಏನಾದರೂ ಯಾವುದೇ ಒಂದು ತಗೊಂಬಂದ್ರೆ ಸಣ್ಣ ಪುಟ್ಟದಾದ್ರೂ ಕಂಟಾಮಿನೇಷನ್ ಅಂದ್ರೆ ರೋಗ ಏನಾದ್ರೂ ಇರುತ್ತೆ, ಸೊ ಅದೆಲ್ಲ ನೀರಿನಲ್ಲಿ ತೊಳಿತೀವಿ ಸರ್. ತೊಳೆದ್ಬಿಟ್ಟು ತಂದ ದಿನವೇ ಬೆವೆಸ್ಟಿನ್ ಅಂತ ಕೆಮಿಕಲ್ ಇದೆ, ಅದರಲ್ಲಿ 2 g/L ಅಲ್ಲಿ ಕಂದುಗಳನ್ನ ನೆನಿಕ್ತೀವಿ ಸರ್. ನೆನಿಕ್ಕಿದಾದ್ಮೇಲೆ ತಿರುಗ್ ದಿನ ಬೆಳಿಗ್ಗೆನೆ ನಾವು ಏನ್ ಮಾಡ್ತೀವಿ ಅಂದ್ರೆ ಆ ಕಂದುಗಳನ್ನೆಲ್ಲ ಮತ್ತೆ ರೀಸೈಜ್ ಮಾಡ್ತೀವಿ. ಅಂದ್ರೆ ಅದು ಒಂದು ಕಂದನ್ನ ನಾವೇನ್ ತಗೊಂಡ್ಬರ್ತೀವಲ್ಲ 500-750 g ಇರುತ್ತೆ ಸರ್, ಆ ಅಂತ ಕಂದನ್ನ ನಾವು ಪ್ರಯೋಗಾಲಯದ ಒಳಗಡೆ ಹೋಗ್ಬೇಕು ಅಂತಂದ್ರೆ 5-10 g ಬರಬೇಕು. ಯಾಕಂದ್ರೆ ನಾವು ಅದರಲ್ಲಿ ಮಲ್ಟಿಪ್ಲಿಕೇಶನ್ ಅನ್ನೋದು ಜಾಸ್ತಿ ಬರಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ರೀಸೈಜ್ ಮಾಡ್ತಾ ಮಾಡ್ತಾ ಮಾಡ್ತಾ ಒಳಗಡೆ ಒಂದು ಕಂದಿನಿಂದ 100 ಸಸಿ ಬರುತ್ತಲ್ಲ ಸರ್, ಒಂದು ಬಾಳೆ ಸಸಿ ಬರಕ್ಕೆ 1 ಬೇಕಾಗುತ್ತೆ. ಅದರಲ್ಲಿ ಒಳಗಡೆ ಸ್ಟೇಜಸ್ ಇದಾವೆ, ಇನ್ಸೆಷನ್ ಸ್ಟೇಜ್, ಮಲ್ಟಿಮೀಡಿಯಾ, ರೂಟಿಂಗ್ ಮೀಡಿಯಾ, ಶೂಟಿಂಗ್ ಮೀಡಿಯಾ ಅಂತ ಇದಾವೆ. ಇವೆಲ್ಲವನ್ನೂ ಕೂಡ ಒಂದೊಂದು ಸ್ಟೇಜ್ಗೆ 21 ತಗೊಳುತ್ತೆ ಸರ್. ಅವೆಲ್ಲವನ್ನು ನಾವು ತುಂಬಾ ಕಂಟ್ರೋಲ್ಡ್ ಕಂಡೀಷನ್ ಅಂದ್ರೆ ಒಳಗಡೆ ಯಾರನ್ನೂ ಎಂಟ್ರಿ ಮಾಡೋದಿಲ್ಲ. ನಾವು ಯಾರು ಪ್ರೊಡಕ್ಷನ್ ಮಾಡ್ತೀವಲ್ಲ ಅವರೇ ಮಾತ್ರ ಇರ್ತೀವಿ. ಒಳಗಡೆ ಹೋಗ್ತೀವಿ ಅಂತಂದ್ರೆ ಹ್ಯಾಂಡ್ ಗ್ಲೌಸ್ ಪ್ರೋಟೋಕಾಲ್ ಇರುತ್ತೆ ಸರ್, ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಒಳಗಡೆ ಹೋಗಿ ಒಂದೊಂದು ಸೈಕಲ್ನ ನೀಟಾಗಿ ಡೈಲಿ ಅಪ್ಡೇಟ್ ಮಾಡ್ತಾ ಅದು ಹೊರಗಡೆ ಬರೋ ಅಷ್ಟೊತ್ತಿಗೆ 1 ತಗೊಳುತ್ತೆ ಸರ್. ಅದಾದ್ಮೇಲೆ ನಾವು ಹೊರಗಡೆ ಶೇಡ್ ನೆಟ್ಟಲ್ಲಿ ಪ್ರೈಮರಿ ಹಾರ್ಡ್ನಿಂಗು ಸೆಕೆಂಡರಿ ಹಾರ್ಡ್ನಿಂಗ್ ಅಂತ ಮಾಡ್ತೀವಿ. ಪ್ರೈಮರಿ ಹಾರ್ಡ್ನಿಂಗು 1 ಸೆಕೆಂಡರಿ ಹಾರ್ಡ್ನಿಂಗ್ 1 ಮಾಡಿಬಿಟ್ಟು ಅದು ಬಾಳೆ ಸಸಿಗಳು ಏನಿರುತ್ತಲ್ಲ 4-5 ಎಲೆಗಳು ಬಂದಾದ್ಮೇಲೆ ರೈತರಿಗೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡ್ತೀವಿ ಸರ್. ಈಗ ಅಂಗಾಂಶ ಕೃಷಿ ಬಾಳೆ ಸಸಿಗಳನ್ನ ಉತ್ಪಾದನೆ ಮಾಡಿಕೊಡ್ತೀರ, ರೈತ ತಮ್ಮ ಜಮೀನಿಗೆ ತಗೊಂಡೋಗ ನಂತರ ಅಲ್ಲಿ ಭೂಮಿ ಸಿದ್ಧತೆ ಯಾವ ರೀತಿ ಮಾಡಬೇಕು, ರೈತರ ಜಮೀನಲ್ಲಿ ಏನೇನು ಕೆಲಸ ಮಾಡಿ ನಂತರ ನಾಟಿ ಮಾಡಿದ್ರೆ ಅನುಕೂಲ ಅಂತೀರ? ಹೌದು ಸರ್, ಅದು ಹೇಗೆ ಬೇಸಾಯ ಕ್ರಮಗಳು ಏನ್ ಮೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಾವು ಇದರಲ್ಲಿ ಮಣ್ಣು ಯಾವ್ದಂದ್ರೆ ಕೆಂಪು ಮಣ್ಣಿನಿಂದ ಹಿಡಿದು ಕಪ್ಪು ಮಣ್ಣು ಎಲ್ಲಾ ರೀತಿಯ ಮಣ್ಣಿನಲ್ಲಿ ಕೂಡ ನಾವು ಇದನ್ನ ಬೆಳೆಯಬಹುದು. ಇದನ್ನ ಯಾವ ಟೈಮಲ್ಲಿ ನಾವು ನಾಟಿ ಮಾಡ್ಬೇಕು ಅಂದ್ರೆ ಜೂನ್, ಜುಲೈ, ಸೆಪ್ಟೆಂಬರ್, ಅಕ್ಟೋಬರ್, ಜನವರಿ, ಫೆಬ್ರವರಿಯಲ್ಲಿ ನಾಟಿ ಮಾಡಿದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ನಾವು ಬೆಳೆದ್ರೆ ಹಬ್ಬಗಳು ಸೀಸನ್ ಬರುತ್ತೆ, ಸೊ ನಮ್ಗೆ ರೇಟ್ ಕೂಡ ಚೆನ್ನಾಗಿ ಸಿಗುತ್ತೆ ಸರ್. ಮತ್ತೆ ಭೂಮಿ ಸಿದ್ಧತೆ ಹೇಗ್ ಮಾಡ್ಕೋಬೇಕಪ್ಪ ಅಂದ್ರೆ ಭೂಮಿನ ಫಸ್ಟ್ ನಾವು ಉಳುಮೆ ಮಾಡ್ಬೇಕು. ಉಳುಮೆ ಮಾಡಿದ್ಮೇಲೆ ಒಂದೊಂದು ಗುಂಡಿ ಆಳ ತೆಗಿಬೇಕು. ಎಷ್ಟು ತೆಗಿಬೇಕು ಅಂದ್ರೆ 1.5 ಉದ್ದ, 1.5 ಅಗಲ, 1.5 ಆಳ ತೆಗೆದ್ಬಿಟ್ಟು ಅದ್ರ ಒಳಗಡೆ ಒಂದು ಲೋಡ್ ಕೊಟ್ಟಿಗೆ ಗೊಬ್ಬರಕ್ಕೆ 1 ಟ್ರೈಕೋಡರ್ಮಾ, 1 ಸೂಡಾಮೋನಸ್ ಅನ್ನ ಮಿಕ್ಸ್ ಮಾಡಿ ನಾವು ಗುಂಡಿಗಳನ್ನ ತಯಾರು ಮಾಡ್ಕೊಂಡು ಅದ್ರ ಒಳಗಡೆ ಸಸಿನ ಹಾಕ್ಬೇಕಾಗುತ್ತೆ. ಅವಾಗ ನಮ್ಗೆ ಚೆನ್ನಾಗಿ ಉತ್ತಮ ಗುಣಮಟ್ಟದ ಸಸಿಗಳು ಕೂಡ ಸಿಗುತ್ತೆ. ಮತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರ ಎಷ್ಟಿರ್ಬೇಕಪ್ಪ ಅಂದ್ರೆ 6 ಇರ್ಬೇಕಾಗುತ್ತೆ. ಒಂದು ಗಿಡದಿಂದ ಗಿಡಕ್ಕೆ 6, ಮತ್ತೆ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ ನಾವು 6 ಸಸಿಗಳನ್ನ ನೆಡಬೇಕಾಗುತ್ತೆ. ಒಂದು ಎಕರೆಗೆ ಎಷ್ಟು ಸಸಿಗಳು ಹೋಗ್ತಪ್ಪ ಅಂದ್ರೆ 1,210 ಹೋಗುತ್ತೆ ಒಂದು ಎಕರೆಗೆ.

ಬರುತ್ತಾಳೆ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ. ಅಂಗೈನಷ್ಟು ಮೋಡವಾಗಿ ಭೂಮಿ ತೂಕದ ಗಾಳಿ ಬೀಸಿ, ಅಂಗೈನಷ್ಟು ಮೋಡವಾಗಿ ಭೂಮಿ ತೂಕದ ಗಾಳಿ ಬೀಸಿ. ಗುಡುಗಿ ಗೂಡಾಗಿ ಜೊಳ ಜೊಳ ಗಂಗವ್ವ ತಾಯಿ, ಗುಡುಗಿ ಗೂಡಾಗಿ ಜೊಳ ಜೊಳ, ಗುಡುಗಿ ಗೂಡಾಗಿ ಜೊಳ ಜೊಳ ಗಂಗವ್ವ ತಾಯಿ, ಗುಡುಗಿ ಗೂಡಾಗಿ ಜೊಳ ಜೊಳ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ. ಮೆಗಳ ಬಿಜ್ಜಳ ರಾಯ ಕೆರಿ ಒಣಗಳ ಬೆಸ್ತರ ಹುಡುಗ, ಕೆರಿ ಮೆಗಳ ಬಿಜ್ಜಳ ರಾಯ ಕೆರಿ ಒಣಗಳ ಬೆಸ್ತರ ಹುಡುಗ. ಓಡೋಡಿ ಹೋಗಿ ಸುದ್ದಿಯ ತಿಳಿಸಯ್ಯೋ ನಾನಿಲ್ಲುವಳಲ್ಲ, ನೀ ಓಡೋಡಿ ಹೋಗಿ ಸುದ್ದಿಯ ತಿಳಿಸಯ್ಯೋ ನಾನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ. ಬಂಡಿ ತಂಬಿಟ್ಟು ಮಾಡಿಸಿ, ಒಂದು ಬಂಡಿ ಚಿಗಳಿ ಮಾಡಿಸಿ, ಒಂದು ಬಂಡಿ ತಂಬಿಟ್ಟು ಮಾಡಿಸಿ, ಒಂದು ಬಂಡಿ ಚಿಗಳಿ ಮಾಡಿಸಿ. ಮನೆ ಮನೆಗೂ ಆರತಿ ಮಾಡಿಸ್ರಯ್ಯೋ ನಾನಿಲ್ಲುವಳಲ್ಲ, ಮನೆ ಮನೆಗೂ ಮುತ್ತೈದೆ ಕರ್ಸ್ರಯ್ಯೋ ನಾನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ. ಆರು ಸಾವಿರ ಕುರಿಗಳ ತರಿಸಿ, ಮೂರು ಸಾವಿರ ಕಡಗೋಲ ತರಿಸಿ, ಆರು ಸಾವಿರ ಕುರುಗಳ ತರಿಸಿ, ಮೂರು ಸಾವಿರ ಕಡಗೋಲ ತರಿಸಿ. ಕಲ್ಲು ಕಲ್ಲಿಗೂ ಹಾರ ಕೊಡ್ಸ್ರಯ್ಯೋ ನಾನಿಲ್ಲುವಳಲ್ಲ, ಮನೆ ಮನೆಗೂ ಮುತ್ತೈದೆ ಕರ್ಸ್ರಯ್ಯೋ ನಾನಿಲ್ಲುವಳಲ್ಲ. ಹೆಜ್ಜೆ ಹೆಜ್ಜೆಗೂ ವಿಳ್ಳೆ ಕೊಡ್ಸ್ರಯ್ಯೋ ನಾನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ. ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ, ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ. ಹಳ್ಳ ಕೊಳ್ಳದ ನೀರು ಬೋರೆಂದು ನಾನಿಲ್ಲುವಳಲ್ಲ, ಹಳ್ಳ ಕೊಳ್ಳದ ನೀರು ಬೋರೆಂದು ನಾನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮಧುಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಬದುಕಾದ ಕೆರೆಗೆ. ಮೋಡದ ಕಡೆಯಿಂದ ಮಿಂಚಿನ ಸುಳಿಯಿಂದ ತಕ ತಕ ತಳ ತಳ ಕೊಳೆಯೇನು ತೊಳೆಯೂತ ಬರುತ್ತಾಳೆ. ಮೋಡದ ಕಡೆಯಿಂದ ಮಿಂಚಿನ ಸುಳಿಯಿಂದ ತಕ ತಕ ತಳ ತಳ ಕೊಳೆಯೇನು ತೊಳೆಯೂತ ಬರುತ್ತಾಳೆ. ಓಹೋ ಜಳ ಜಾಳ ತಳ ತಾಳ ಓಹೋ ಜಳ ಜಾಳ ತಳ ತಾಳ ಪಳ ಪಾಳ ಜೊಳ ಜೊಳ ತಳ ತಾಳ ಬರುತ್ತಾಳೆ. ಗಂಗೆ ಬರುತ್ತಾಳೆ ಇಳಿದು ಬರುತ್ತಾಳೆ ತಾಯಿ ಬರುತ್ತಾಳೆ ಗಂಗೆ. ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಕಂದ ತುಂಬೈತೆ ಉಡಿಗೆಲ್ಲ ಗಂಧ ತುಂಬೈತೆ ಉಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗುಂಡು ಗಂಧ ತುಂಬೈತೆ ಉಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗುಂಡು. ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಕಂದ ತುಂಬೈತೆ ಉಡಿಗೆಲ್ಲ ಗಂಧ ತುಂಬೈತೆ ಉಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗುಂಡು ಗಂಧ ತುಂಬೈತೆ ಉಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗುಂಡು. ತೇರು ಅಪ್ಪ ನಂಜುಣ್ಣ ಎಡಬಲಕ್ಕೆ ರಾಟಾಳ ತೇರು ಕೈ ತೇರು ಗೊಂಬೆ ತೇರು ಅಪ್ಪ ನಂಜುಣ್ಣ ಎಡಬಲಕ್ಕೆ. ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಕಂದ ತುಂಬೈತೆ ಉಡಿಗೆಲ್ಲ ಗಂಧ ತುಂಬೈತೆ ಉಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗುಂಡು ಗಂಧ ತುಂಬೈತೆ ಉಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗುಂಡು. ಎದ್ದೇಳು ನಂಜುಂಡು ಎಷ್ಟೊತ್ತು ಸುಖ ನಿದ್ರೆ ಎದ್ದೇಳು ನಂಜುಂಡು ಎಷ್ಟೊತ್ತು ಸುಖ ನಿದ್ರೆ ಆನೆ ಬಂದಾವೆ ಅರಮನೆಗೆ ಮನೆಗೆ ನಂಜುಂಡು ಭಕ್ತರು ಬಂದವ್ರೇ ದರ್ಶನಕ್ಕೆ ಭಕ್ತರು ಬಂದವ್ರೇ ದರ್ಶನಕ್ಕೆ ತಿಂಗ ತಿಂಗಳಿಗೂ ಚಂದ ನಂಜನಗೂಡು ಕಂದ ತುಂಬೈತೆ ಹುಡಿಗೆಲ್ಲ ಗಂಧ ತುಂಬೈತೆ ಹುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗುಂಡು ಗಂಧ ತುಂಬೈತೆ ಹುಡಿಗೆಲ್ಲ ನಂಜುಂಡು ಅಪ್ಪ ನಂಜುಂಡು ನೆಲೆಗುಂಡು ನಂಜನಗೂಡ.